ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಇನ್ನು ಮುಂದೆ ಕೇಳಿ ಹಂತಿ ಪದಗಳನ್ನು ಹುಲಿ ಹೈದರ್ ಗ್ರಾಮದ ರಾಮಲಿಂಗಪ್ಪ ಹಾಗೂ ಸಂಗಡಿಗರಿಂದ. ಮೊದಲಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲಿ ಶಿವ ಶರಣ ಏಕ ಬಾವುದಲಿ ಶಿವ ಶರಣ ನಂಬಸವಗೆ ನಾಲ್ಕು ಪಾದಕ್ಕೆ ಶಿವ ಶರಣ ಮೊದಲಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲಿ ಶಿವ ಶರಣ ಏಕ ಬಾವುದಲಿ ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ತೆನಿಗಾಳ ತುಂಡ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ಎಲ್ಲಮ್ಮ ನಿನ ಮಗ ಎಳೆಯ ಪರಿಸರ ಮಾಯಾರ ತೂಗಿದರ ಮಲಗಲ್ಲ ಯಾರ ತೂಗಿದರ ಮಲಗಲ್ಲ ಸತ್ಯಮ್ಮ ತೂಗಿದರ ಮಲಗಲ್ಲ ಎಂಟತ್ತ ಒಡಕೊಂಡು ಕಂಟಾಗ ಒಗುವಾಗ ಗಂಟ ಬಿದ್ದಾಳೋ ಇದಿ ಮಾಯೋ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಬಸರಾದ ರ್ಯಾಂಗ ನಡೆದಾಳು ನೀಲಮ್ಮ ಗೋಧಿ ಸಸಿಯಾಗಿ ಪುಟುದಾಳು ಬಸರಾದ ರ್ಯಾಂಗ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾ

ಕಲ್ಲ